ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರೆ, ಇಂದಿನ ಕಿಸಾನವಾಣಿಯಲ್ಲಿ ತೆಂಗು ಆಧಾರಿತ ಕೈಗಾರಿಕೆಯ ಅನುಭವಗಳ ಕುರಿತು ಹೊನ್ನಾವರದ ಮಹಾಬಲೇಶ್ವರ್ ಈಶ್ವರ್ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಹಿರಿಯರ ಅಂತ ಮಹಾಬಲೇಶ್ವರ್ ಈಶ್ವರ್ ಹೆಗಡೆ ಅವರಿದ್ದಾರೆ. ಇವರು ಹೊನ್ನಾವರ ತಾಲೂಕಿನ ತಡಣಿ ಗ್ರಾಮದವರು. ತೆಂಗು ಆಧಾರಿತ ಕೈಗಾರಿಕೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅಂದರೆ ತೆಂಗಿನ ತುರಿ ಅಂತೀವಿ, ಅಥವಾ ಕೋಕೋನಟ್ ಫ್ಲೇಕ್ ಅಂತೀವಿ. ಇದನ್ನು ಸಾಮಾನ್ಯವಾಗಿ ಪಾನ್ ಬೀಡ ಹಾಕ್ಕೊಳ್ಳುವಂಥ ಸಂದರ್ಭದೊಳಗೆ ತೆಂಗಿನ ತುರಿ ಹಾಕ್ತಾರಲ್ಲ, ಅದನ್ನ ತಯಾರಿಸುವಂಥ ಒಂದು ಕೈಗಾರಿಕೆ ಇದು. ಇದು ಇಲ್ಲಿ ಸುತ್ತಮುತ್ತು ರೈತರಿಗೂ ಕೂಡ ಒಂದು ಅನುಕೂಲ ಆಗಿದೆ. ಯಾಕಂದರೆ ತಾವು ಬೆಳೆದಂಥ ತೆಂಗು 1, 2, 10, 15 ಅಥವಾ 50, 100 ಈ ರೀತಿ ತೆಂಗಿನಕಾಯಿಯನ್ನು ಎಲ್ಲಿ ಮಾರಾಟ ಮಾಡೋಕ್ಕು, ಮಾರಾಟ ಮಾಡಲಿಕ್ಕೆ ಹೋದ್ರೆ ಅದ್ರ ಖರ್ಚೂ ಆಗಲ್ಲ, ಎಷ್ಟಾಗುತ್ತೆ, ಮನೆಯಲ್ಲೇ ತಿಂದುಬಿಡೋಣ, ಇಂಥವೆಲ್ಲನೂ ಇರುತ್ತೆ. ಮಾರಾಟ ಮಾಡಿದರೆ ಒಂದು 4 ಕಾಸು ಆದರೂ ಆಗುತ್ತೆ ಅನ್ನೋಂಥ ಆಸೆ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಕೈಗಾರಿಕೆ ನಮ್ಮ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ ಅನ್ನೋಂಥ ನಿಟ್ಟಿನೊಳಗೆ ಈಗ ಮಹಾಬಲೇಶ್ವರ್ ಹೆಗಡೆ ಅವರು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಈಗ ತಾವು ಇಂಥ ಒಂದು ತೆಂಗು ಆಧಾರಿತ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ದು ಯಾವಾಗ? 1998. ಈ ಒಂದು ಕೈಗಾರಿಕೆಯಲ್ಲಿ ಮಾಡಬಹುದು ಅಂತೇಳಿ ಯಾಕೆ ಅನಿಸ್ತು, ಹೇಗೆ ಅನಿಸ್ತು, ಮತ್ತು ಸಾಧ್ಯತೆಗಳು ಬಗ್ಗೆ ಎಲ್ಲೆಲ್ಲಿ ತಿಳ್ಕೊಂಡ್ರಿ? ಸಾಧ್ಯತೆಗಳು ಅಂದರೆ, ನಾನು ಮೂಲತಃ ರೈತ ಕುಟುಂಬದಿಂದ ಬಂದವನು. ಇದಕ್ಕಿಂತ ಪೂರ್ವದಲ್ಲಿ ನಾನು ನಮ್ಮ ಜಿಲ್ಲೆಯ ಹೊರಗಡೆ, ಜಿಲ್ಲೆ ಒಳಗೆ ಮತ್ತು ಹೊರಗಡೆ ಇಂಥ ಕೈಗಾರಿಕೆಗಳಿಗೆ ನಾನು ರೈತರಿಂದ ತೆಂಗಿನಕಾಯಿಯನ್ನು ಕಲೆಕ್ಟ್ ಮಾಡಿ ಸಪ್ಲೈ ಮಾಡ್ತಾಯಿದ್ದೆ. ಅಲ್ಲಿ ಆವಾಗ ನಮ್ಮ ಮತ್ತು ಆ ಒಂದು ಘಟಕದ ಬಾಂಧವ್ಯ ಅಲ್ಲಿ ಬೆಳೀತು. ಅಲ್ಲಿ ಹೋದಾಗ ನಮಗೆ ಇದನ್ನು ನನಗೆ ನಮ್ಮೂರಲ್ಲೇ ಒಂದನ್ನು ಇಂಥ ಒಂದು ಯೂನಿಟನ್ನು ಯಾಕೆ ಹಾಕಬಾರ್ದು ಅನ್ನೋ ಒಂದು ವಿಚಾರ ಬಂತು. ಅದಕ್ಕೆ ನಮ್ಮ ಗೆಳೆಯರಾದಂಥ ಸಿರ್ಸಿಯವರು, ಅವರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಇದನ್ನು ಮಾಡಲಿಕ್ಕೆ. ಈಗಲೂ ನನ್ನ ಜೊತೆಯಲ್ಲಿ ಮಾರ್ಕೆಟಿಂಗ್ಗೆ ಇದಕ್ಕೆಲ್ಲ ಇದ್ದಾರೆ. ಅಂದರೆ ನೀವು ಮುಂಚೆ ಇಂಥ ಒಂದು ಕೈಗಾರಿಕೆಗೆ ಕಚ್ಚಾ ವಸ್ತುವನ್ನು ಸಪ್ಲೈ ಮಾಡ್ತಾಯಿದ್ರಿ? ಹಾಂ, ಕಚ್ಚಾ ವಸ್ತುವನ್ನು ಸಪ್ಲೈ ಮಾಡ್ತಾಯಿದ್ದೆ ಈ ಕಡೆಯಿಂದ. ನಮ್ಮಲ್ಲಿ ಎಲ್ಲ ರೈತರಿಂದ ತೆಂಗಿನಕಾಯಿಯನ್ನು ಕಲೆಕ್ಟ್ ಮಾಡಿ ಅಲ್ಲಿಗೆ ಸಪ್ಲೈ ಮಾಡೋದು. ಅದನ್ನ ನೋಡ್ತಾ ನೋಡ್ತಾ ನಾವೇ ಯಾಕೆ ಮಾಡಬಾರ್ದು ಅನಿಸ್ತು. ನಾವೇ ಯಾಕೆ ಮಾಡಬಾರ್ದು, ಮತ್ತಿಲ್ಲಿ ಅಲ್ಲಿ ಕೊಡೋದ್ರಿಂದ ನಮಗೆ ಟ್ರಾನ್ಸ್ಪೋರ್ಟೇಷನ್ ಉಳಿತಾಯ ಆಗ್ತದೆ, ರೈತರಿಗೂ ನೇರವಾಗಿ ಇಲ್ಲಿಗೆ ತರ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ, ಮತ್ತೆ ಇಲ್ಲೊಂದು ಸ್ವಲ್ಪ ಕೆಲವಷ್ಟಕ್ಕೆ ಜನರಿಗೆ ಉದ್ಯೋಗವನ್ನು ಕೊಡುವಂತ ಒಂದು ಅವಕಾಶ ಆಗ್ತದೆ ಅಂತ ಹೇಳಿ ನಾವು ಇಲ್ಲೇ ಒಂದು ಯೂನಿಟ್ ಮಾಡುವಂತ ವಿಚಾರ ಮಾಡಿದ್ವಿ. ಯೂನಿಟ್ ಮಾಡುವಂತ ವಿಚಾರ ಒಂದು, ಅದಕ್ಕೆ ಬೇಕಾದಂತ ತಾಂತ್ರಿಕತೆ ಆಗ್ಬೋದು, ಅದಕ್ಕೆ ಬೇಕಾದಂತ ಬಂಡವಾಳ ಆಗ್ಬಹುದು, ಅದನ್ನೆಲ್ಲಾನು ಹೇಗೆ ಜೋಡಿಸ್ಕೊಂಡ್ರಿ? ಬಂಡವಾಳ ಅವಾಗ ನಾವೀಗ ರೆಂಟೆಡ್ ಇದರಲ್ಲಿದ್ದೇವೆ. ತಾಂತ್ರಿಕತೆ ಅವರ ಶಿರ್ಸಿಯವರು ಮೂಲತಃ ಅವರು ಮಾರ್ಕೆಟಿಂಗ್ ನಲ್ಲಿ ತಾಂತ್ರಿಕತೆಯಲ್ಲಿ ಎಲ್ಲ ಅವರಿಗೆ ಅನುಭವ ಇತ್ತು. ಮಷಿನರಿಯನ್ನ ನಾವು ಹೊರಗಡೆಯಿಂದ ತಗೊಂಡ್ವಿ. ಎಷ್ಟು ಬಂತು ಖರ್ಚೆಲ್ಲ? ಅವಾಗ ನಮ್ಗೊಂದು 15 ಲಕ್ಷ ಯೂನಿಟ್ ಸ್ಟಾರ್ಟ್ ಮಾಡೋರು. ಎಲ್ಲಿಂದ ತಗೊಂಬಂದ್ರೆ ಅದನ್ನೆಲ್ಲ? ಮಷಿನರಿ ಎಲ್ಲ ತಮಿಳ್ನಾಡು. ಅಲ್ಲಿ ಹೊಸದು ತಂದಿದ್ದು ಅಥವಾ ಯಾರೋ ಉಪಯೋಗಿಸಿದ್ದು? ಹೊಸದೇ. 12 ವರ್ಷದಿಂದ ಮಾಡ್ತಾ ಇದ್ರಿ. ಅದು ರಿಪೇರಿ ಅಂತಿಂತವ ಮಾಮೂಲು, ಅದರ ನಿರ್ವಹಣೆ ಮಾಮೂಲು ಇದ್ದೇ ಇರುತ್ತೆ. ಮಷಿನರಿ ಅಂದ್ಕೊಳ್ಳೇ ಮಾಮೂಲಿ ಇದ್ದೇ ಇರ್ತದೆ. ರಿಪೇರಿ ಭಾಳ ಬರ್ತಾ ಇದೆ ಮೇಂಟೆನೆನ್ಸ್ ಅಂತ ಹೇಳಿ. ಹೇಗೆ ಮಾಡ್ತೀರಿ ಅದನ್ನೆಲ್ಲ, ನಿಮ್ಗೆ ಗೊತ್ತಾಗುತ್ತಾ? ಇಲ್ಲ, ಅದು ಹೆಚ್ಚಿನವರು ಮೆಕ್ಯಾನಿಕ್ರು ತಮಿಳ್ನಾಡಿಂದನೇ ಬರ್ತಾರೆ. ಸಣ್ಣ ಪುಟ್ಟದಕ್ಕೂ ಬರ್ತಾರ ಅಥವಾ ಹೇಗೆ? ಸಣ್ಣ ಪುಟ್ಟ ಅಂದರೆ ಉಳಿದ ಇದನ್ನು ಮಷಿನರಿ ನಾವು ಇಲ್ಲಿ ಮಾಡ್ಕೊಳ್ಬೋದು ನೋಡುವಂಥದ್ದು. ದೊಡ್ಡ ರಿಪೇರಿಗಳನ್ನು ತಮಿಳ್ನಾಡಿಂದನೇ ಬರ್ತಾರೆ. ನಾವು ಅವ್ರ ಕಾಂಟ್ಯಾಕ್ಟ್ ಆಗಿ ಒಂದೆರಡು ದಿವಸದಲ್ಲೇ ಬಂದು ಮಾಡಿಕೊಡ್ತಾರೆ ಅವರು. ಹೌದಾ? ನೀವು ಕರಿಬೇಕು ಅಥವಾ ಮಾಮೂಲಾಗಿ ಅವರು ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಬಂದು ನೋಡಿ ಹೋಗುದು ಹಂಗೇನು? ಇಲ್ಲ, ನಾವು ಕರಿಬೇಕು, ನಮ್ಮ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ ಕರಿಬೇಕು ಅವ್ರಿಗೆ. ಎಂತೆಂತ ಮಷಿನ್ ಬೇಕು ಇಲ್ಲಿ? ಇಲ್ಲಿ ಮೇನ್ ಇರೋದು ಡ್ರೈಯರ್. ಡ್ರೈಯರ್ ಅಂದ್ರೆ ನಾವು ಅದನ್ನ ತುರಿಯನ್ನು ಒಣಗಿಸ್ತಾವಲ್ಲ, ಅದು ಮೇನ್. ಅದಕ್ಕಿಂತ ಪೂರ್ವದಲ್ಲಿ ಫ್ಲೇಕ್ಸ್ ಮಾಡೋದು ಮಷಿನ್, ಅದು ನಮ್ಗೆ ಇಲ್ಲಿ ಕರ್ನಾಟಕದ ಒಳಗಡೆ ಸಿಗ್ತದೆ. ಅದಂತ ಏನು ಮೇಂಟೆನೆನ್ಸ್ ಇಲ್ಲ. ಹೌದಲ್ಲ, ಹಾಗಾಗಿ ಅದು ಏನಾರ ಸಣ್ಣ ಪುಟ್ಟ ಸಮಸ್ಯೆ ಬಂದ ನೀವೇ ಬಗೆಹರಿಸ್ಕೋಬಹುದು. ಮತ್ತೆ ಇಲ್ಲಿ ತೆಂಗಿನ ಚಿಪ್ ಅನ್ನು ತೆಗೆದು ಕೊಬ್ಬರಿಯನ್ನು ತೆಗಿತೀರಿ, ಮತ್ತೆ ಅದು ಕೊಬ್ಬರಿಯನ್ನ ಮೇಲಿನ ಸಿಪ್ಪೆಯನ್ನು ಕೂಡ ಸುಲಿತೀರಿ, ಆ ನಂತರ ಅದನ್ನ ಹೋಳು ಮಾಡ್ತೀರಿ. ಇವೆಲ್ಲವಕ್ಕೂ ಕೂಡ ಮಾನವ ಶಕ್ತಿಯನ್ನ ಬಳಸ್ತಾ ಇದ್ರಿ. ಎಲ್ಲ ಮಾನವ ಶಕ್ತಿ ಇಲ್ಲ ಅಂದ್ರೆ ಇದು ಮಷಿನ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಹೀಗೆ? ಇಲ್ಲ, ಮೋಸ್ಟ್ಲಿ ಅಂದ್ರೆ ಈ ತೆಂಗಿನಕಾಯಿ ಗರಟೆ ಬಿಡಿಸೋದು ಮಷಿನ್ ಬಂದಿದೆ, ಅದಕ್ಕಾದ್ರೂ ಒಬ್ಬ ಬೇಕು, ಒಬ್ಬ ವ್ಯಕ್ತಿ ಬೇಕೇ ಬೇಕು. ಹಾಗಾಗಿ ಈಗ ದಿನಾನು ಎಷ್ಟು ಜನ ದುಡಿತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಒಂದು 35 ಜನ ಕೆಲಸದವರಿದ್ದಾರೆ ಡೈಲಿ. ಏನೇನು ಮಾಡ್ತಾರೆ ಅವರೆಲ್ಲ? ಅವ್ರಿಗೆ ಕೆಲವಷ್ಟು ಜನರು ಇದೆ, ಗರಟೆ ಬಿಡಿಸೋದು, ತೆಂಗಿನಕಾಯಿ ಚಿಪ್ ತೆಗೆಯೋದು, ಆಮೇಲೆ ಅದನ್ನ ಮೇಲಿನ ಸ್ಕಿನ್ನು ಅದಕ್ಕೆ ನಾವು ಪೀಲಿಂಗ್ ಮಾಡೋದು ಅಂತ ಹೇಳೋದು, ಅದನ್ನು ತೆಗೆಯೋದು, ಕಟ್ಟಿಂಗ್ ಮಾಡೋದು, ವಾಶ್ ಮಾಡಿದ್ದು, ಆಮೇಲೆ ಫ್ಲೇಕ್ಸ್ ಮಷಿನ್ಗೆ ಹಾಕೋದು, ಅದನ್ನು ಡ್ರೈ ಮಾಡೋದು, ಮತ್ತು ಪ್ಯಾಕಿಂಗ್. ಹಿಂಗೆ ಆ ಥರ ಅಷ್ಟು ವಿಭಾಗಗಳಿದೆ ಅದರಲ್ಲಿ. ಆ ವಿಭಾಗದಲ್ಲಿ ಅವರು ಎಲ್ಲರೂ ಪರಿಣಿತರೆ, ಹಾಂ, ಎಕ್ಸ್ಪರ್ಟ್ಸ್ಗಳೇ ಎಲ್ಲ ಮಾಡ್ತಾರೆ. ಅವಾಗ ಅಂದ್ರೆ ಮಾಡಿ ಮಾಡಿ ರೂಢಿ ಆಗಿಬಿಟ್ಟು ರೂಢಿ ಅಲ್ಲ. ಪ್ರಾರಂಭದೊಳಗೆ ಅಷ್ಟೊಂದು ರೂಢಿ ಇರಲಿಲ್ಲ. ಇಲ್ಲ, ಸ್ವಲ್ಪ ಎಲ್ಲರೂ ಅದು ಕೆಲಸ ಕಲಿಬೇಕು. ಕೆಲಸ ಕಲಿಸಿದ್ರಿ? ಈಗೆಲ್ಲ ಕಲಿಸಿದೆ. ದಿನಾನು ಅಷ್ಟು ಜನ ಬರ್ತಾರ? 30-35 ಜನ? ಹಾಂ, ಬರ್ತಾರೆ ಸಾಮಾನ್ಯ. ಕೆಲಸ ತಾಪತ್ರ ಅವರು ಅವಲಂಬಿಸ್ಕೊಂಡು ರಜೆ ಮಾಡಿರ್ತಾರೆ, ಅದನ್ನಷ್ಟಂತೂ ಬಂದೇ ಬರ್ತಾರೆ. ಅವರು ಬರೋದು ಎಷ್ಟು ದುಡಿತಾರೆ, ಎಷ್ಟೊತ್ತು ದುಡಿತಾರೆ, ಏನು ಇಲ್ಲ? ಬೆಳಿಗ್ಗೆ 9 ರಿಂದ 5, ಸಂಜೆ 5. ಏನು ಕೂಲಿ ಕೊಡ್ತೀರಿ ಅವ್ರಿಗೆ? ಕೂಲಿ ಅದು ನಮ್ಮದು ಇದ್ರ ಮೇಲೆ ಉಂಟು, ಕಾರ್ಮಿಕ ಇಲಾಖೆ ಚಾರ್ಟ್ಸ್ ಇದೆ, ಅದಕ್ಕೆಲ್ಲ ಯಾವ್ಯಾವ ಕೆಲಸ ಮಾಡೋರಿಗೆ ಏನೇನು ಎಷ್ಟೆಷ್ಟು ಕೂಲಿ ಅಂತ ಅದು. ಮತ್ತು ಓಟಿ ಎಲ್ಲ ಬಂದರೆ ಓಟಿ ಕೊಡ್ತೇವೆ ಕೆಲಸ ಜಾಸ್ತಿ ಆದಾಗ. ಹೌದಲ್ಲ, ಸಾಧಾರಣ ಎಷ್ಟು ಬೀಳುತ್ತೆ ಅವ್ರಿಗೆ ಕೂಲಿ? ಒಬ್ಬರು 500 ರೂಪಾಯಿವರೆಗೆ ಸಂಪಾದನೆ ಮಾಡ್ತಾರೆ. ದಿನ ಅವ್ರನ್ನೇ ಪರ್ಮನೆಂಟ್ ಮತ್ತು ಹೊಸದಾಗಿ ಬಂದರೂ ತೊಗೊಳ್ಳೋದು ಹಂಗೇನಿಲ್ಲ? ತಗೊಳ್ತೇವೆ. ಕೆಲವ್ರು ಕೆಲಸ ಬಿಟ್ಟು ಹೋಗ್ತಾರೆ, ಈಗ ಹುಡುಗಿಯರು ಮದುವೆ ಆದ್ಮೇಲೆ ಅವ್ರ ಕೆಲಸ ಬಿಟ್ಟು ಹೋಗ್ತಾರೆ, ಅವಾಗ ಬೇರೆಯವ್ರು ತಗೊಳ್ಳೋದು. ಹಂಗೆ ರೊಟೇಟ್ ಆಗ್ತಾ ಇರ್ತದೆ. ಕೆಲವರಿಗೆ ಏನೋ ಸಮಾಧಾನ ಆಗೋದಿಲ್ಲ, ಕೆಲಸದ ಮೇಲೆ ಆಸಕ್ತಿ ಇರೋದಿಲ್ಲ, ಬಂದಿರ್ತಾರೆ ಕೆಲಸ ಕಲೀಲಿಕ್ಕೆ ಆಗೋದಿಲ್ಲ, ಅವಾಗ ಬಿಡ್ತಾರೆ, ಮತ್ತು ನಾವು ಬೇರೆಯವ್ರು ತಗೋಬೇಕು. ಇಷ್ಟು ತೆಂಗು ಅಂದರೆ ಇಷ್ಟು ಜನಕ್ಕೆ ಕೆಲಸ ನಿರಂತರವಾಗಿ ವಾರದಲ್ಲಿ 6 ದಿನ ಕೆಲಸ ಕೊಡಬೇಕಂದ್ರೆ ದಿನಾನು ಎಷ್ಟು ತೆಂಗಿನಕಾಯಿ ಬೇಕಾಗ್ತದೆ ನಮಗೆ? ಎಷ್ಟು ಜನ ಈಗ ನಮ್ಮ ಒಂದು ಕೆಪಾಸಿಟಿ 10-12 ಸಾವಿರ ಪ್ರೊಡಕ್ಷನ್ ಮಾಡ್ಬೋದು ಪ್ರತಿದಿನ. ಅಷ್ಟು ಬರುತ್ತಾ? ಹಾಂ, ಬರ್ತದೆ. ಅದರ ಜೊತೆಗೆ ನಾವು ಸಾಧಾರಣ 1 ಲಕ್ಷ ಕಾಯಿ ಸ್ಟಾಕ್ ಇಡಬೇಕು ನಮ್ಮ, ಹಾಂ, ನಮ್ಮ ಗೋಡನಲ್ಲಿ ನಮ್ಮ ಹತ್ರ ಇರಬೇಕು ಅದು. ಅವಾಗ ಒಂದಿಷ್ಟು ರೈತರಿಂದ ಬರೋದು ಕಡಿಮೆ ಆದರೂ ನಮಗೆ ಇಲ್ಲಿ ಕೆಲಸಕ್ಕೆ ತೊಂದರೆ ಆಗದಿದ್ದಾಗ ನಾವು ಅದನ್ನು ಇಷ್ಟು ಇಟ್ಟುಕೊಳ್ಬೇಕು. ಹಾಗಾಗಿ ಇಷ್ಟು ಪ್ರಮಾಣದಲ್ಲಿ ತೆಂಗಿನಕಾಯಿಯನ್ನು ಹೇಗೆ ಸಂಗ್ರಹಿಸ್ತೀರಿ, ಹೆಂಗೆ ಕೊಂಡ್ಕೊತೀರಿ ಅವನ್ನೆಲ್ಲ? ಇದು ನಮ್ಮ ಹೊನ್ನಾವರ ತಾಲೂಕಲ್ಲಿ ತೆಂಗೆ ಪ್ರಮುಖವಾದ ಬೆಳೆ ಆದ್ದರಿಂದ ನೇರವಾಗಿ ರೈತರಿಂದನೇ ತಗೊಳ್ತೇವೆ. ಈ ವರ್ಷ ಸ್ವಲ್ಪ ಬೆಳೆ ಕಡಿಮೆ ಆದದಕ್ಕೆ ಹೊರ ಜಿಲ್ಲೆಗಳಿಂದ ತರಿಸುವಂತ ಒಂದು ಸಂದರ್ಭ ಬಂದಿತ್ತು ಸ್ವಲ್ಪ, ಈಗ ಮತ್ತೆ ಸಿಗ್ತಾ ಇದೆ ಸ್ಥಳೀಯವಾಗಿ. ಈ ರೀತಿ ಲಕ್ಷಾಂತರ ಕಾಯಿಗಳನ್ನು ಇಲ್ಲೇ ಒಂದು ಕೊಟ್ಟಕ್ಕರೋ ಅಥವಾ ನೀವು ಅಲ್ಲಿಗೆ ಹೋಗ್ತಿರೋ ಹೇಗೆ, ರೈತರ ಬಾಗಿಲಿಗೆ ಹೋಗೋದಾ? ಹಾಂ, ರೈತರು ನೇರವಾಗಿ ಇಲ್ಲಿ ಬರ್ತಾರೆ, ಅವ್ರಿಗೆ ಗೊತ್ತಿರ್ತದೆ ಇಂಥ ಯೂನಿಟ್ ಆಗಿದೆ ಅಂತೇಳಿ. ಅವರು ಎಷ್ಟೇ ತರಲಿ, ಈಗ ತೂಕದ ಲೆಕ್ಕದಲ್ಲಿ ನಾವು ಅದನ್ನ ಗುಣಮಟ್ಟದ ಮೇಲೆ ಯೋಗ್ಯವಾದ ದರವನ್ನು ಹಾಕ್ಕೊಡ್ತೇವೆ. ಹೇಗೆ ಗೊತ್ತಾಗುತ್ತೆ ಅದರ ಗುಣಮಟ್ಟ? ಗುಣಮಟ್ಟ ಅಂದರೆ ಒಳ್ಳೆ ಕಾಯಿ ಇರಬೇಕು, ಡ್ರೈ ಇರಬೇಕು. ಈಗ ಮೇಲ್ಗಡೆಯಿಂದ ಕಾಣುವಾಗ ಡ್ರೈ ಇರಬೇಕು ಅಂದರೆ ಮರದಿಂದ ಎಳಿಸಿ ಒಂದು 20 ದಿವಸ ಆದದ್ದು, ಅದು ಬಣ್ಣದಲ್ಲಿ ಗೊತ್ತಾಗ್ತದೆ. ಅವರು ಸಿಪ್ಪೆ ಸುಲ್ಕೊಂಡು ಬರ್ತಾರೋ ಅಥವಾ ಇಲ್ಲಿ ಬಂದು ಸುಲಿಯೋದು ಹೇಗೆ? ಸಿಪ್ಪೆ ಸುಲ್ಕೊಂಡು ಬರ್ತಾರೆ. ಹಂಗೆ ತೊಗೊಂಡ್ಬಂದ್ರೆ? ಇಲ್ಲ, ಹಂಗೆ ತೊಗೊಂಡು ಬಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಅಂದಾಜಾಗೋದಿಲ್ಲ. ಅದು ಇದಾದರೆ ಸಿಪ್ಪೆ ಶುಲ್ಕ ಬಂದಾಗ ನೇರವಾಗಿ ನಾವು ತೂಕ ಮಾಡೋದು ಕೆ ಜಿಗಿಂತ ಎಷ್ಟು ಅಂತೇಳಿ ರೇಟ್ ಇರ್ತದೆ, ಅದನ್ನು ಮಾಡ್ಬೋದು. ರೈತರಿಂದ ತೂಕಕ್ಕೆ ತಗೊಳ್ತಿರಲ್ಲ, ಸಂಖ್ಯೆಗಲ್ಲ, ಸಂಖ್ಯೆಗಲ್ಲ ತೂಕ. ಈಗ ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕಾಗುತ್ತೆ ಹಂಗ ತೆಂಗಿನಕಾಯಿನೇ ತಗೊಳಕಂದ್ರೆ ನಿಮಗೆ? ಹೌದು, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಬೇಕು. ನಾವು ಮಾರಾಟ ಮಾಡಿದಲ್ಲಿ ಅದು ದುಡ್ಡು ಬರಲಿಕ್ಕೂ ಲೇಟ್ ಆಗ್ತದೆ, ಆವಾಗ ತಾಳ್ಕೊಳ್ಳೋ ಶಕ್ತಿ ಇರಬೇಕು. ಒಟ್ಟಾರೆ ಅದರಲ್ಲಿ ಬಂಡವಾಳ ಜಾಸ್ತಿ ಬೇಕು. ನಾವು ಹೊರ ರಾಜ್ಯಗಳಿಗೂ ಸೇಲ್ ಮಾಡ್ತೇವೆ, ಹೊರ ರಾಜ್ಯದಿಂದ ಎಲ್ಲ ಒಳ್ಳೆ ಗಿರಾಕಿಗಳೇ, ಆದರೆ ನಮಗೆ ಜಮಾ ಹಣ ಬರೋದು ಸ್ವಲ್ಪ ಲೇಟ್ ಆಗ್ತದೆ. ಯಾರು ಮೋಸ ಮಾಡಲ್ಲ, ಆದರೆ ಒಂದು ಸ್ವಲ್ಪ ಕೊಡೋದ್ರಲ್ಲಿ ಲೇಟ್ ಆಗಿ ಕೊಡ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ತಿಂಗಳ. ಹಾಂ, ಒಂದು ತಿಂಗಳವರೆಗೆ ಆಗ್ತದೆ, ಕೆಲವರು ಆಗುತ್ತಲ್ಲ. ಅಂದರೆ ಇಲ್ಲಿಂದ ನಾವು ಉದಾಹರಣೆಗೆ ಯು ಪಿ ಕೊಡಬೇಕಂದ್ರೆ ನಾವು ಇಲ್ಲಿಂದ ಡಿಸ್ಪ್ಯಾಚ್ ಮಾಡಿ ಒಂದು ವಾರ ಬೇಕು ಅವ್ರಿಗೆ ಹೋಗ್ಬಿಟ್ಲಿಕ್ಕೆ, ಆಮೇಲೆ ಅವರಿಂದ ಅಲ್ಲಿ ಸ್ವಲ್ಪ ವಿತರಣೆ ಆಗಿ ನಮ್ಮ ಕ್ಯಾಶ್ ಬರೋದ್ರೊಳಗೆ ಮತ್ತೆ ಒಂದು ವಾರ ಲೇಟ್ ಆಗ್ತದೆ, ಅಲ್ಲಿ 15 ದಿವಸ 20 ದಿವಸ ಆಗ್ಬಿಡ್ತದೆ. ಈಗ ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ಆ ಸಮಸ್ಯೆ ಏನಾದ್ರು ಕಡಿಮೆ ಆಗಿದೆ? ಹಾಂ, ಎಲ್ಲ ಬ್ಯಾಂಕ್ ಥ್ರೂ ವ್ಯವಹಾರನೇ, ಬಿಲ್ಲಿಂದ ಹೋಗ್ತದೆ ಬ್ಯಾಂಕಿಗೆ ಬರ್ತದೆ. ಏನೇ ಹೆಚ್ಚು ಕಡಿಮೆ ಅಂದರೂ ಕೂಡ ಮಾನವನ ಒಂದು ಇತಿಮಿತಿ ಒಳಗೆ ಟೈಮ್ ಮೇಂಟೈನ್ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಒಂದು 15 ದಿನ ಆದರೂ ಬೇಕಾಗುತ್ತೆ. 15 ದಿವಸ ಬೇಕು. ಮುಖ್ಯವಾಗಿ ಎಲ್ಲೆಲ್ಲಿ ಮಾರಾಟ? ನಮ್ಮದು ದೊಡ್ಡ ಮಾರ್ಕೆಟ್ ಅಂದರೆ ಲಕ್ನೋ ಮತ್ತು ಅಲಹಾಬಾದ್ ಉತ್ತರ ಪ್ರದೇಶದಲ್ಲಿ, ಮತ್ತು ಸಹರಾನ್ಪುರ ಅಂತಿದೆ ಅದು ಉತ್ತರ ಪ್ರದೇಶನೇ, ಮಹಾರಾಷ್ಟ್ರ ಕಡೆ ಹೋಗ್ತದೆ. ಉಳಿದು ಲೋಕಲ್ ಹುಬ್ಬಳ್ಳಿ ಬಳ್ಳಾರಿ ಬೆಂಗಳೂರು. ಹಾಂ, ಬೆಂಗಳೂರು ಸ್ವಲ್ಪ ಕಡಿಮೆ. ಅಂದರೆ ಪಾನ್ ಮಸಾಲ ಎಲ್ಲಿ ಜಾಸ್ತಿ ತಿಂತಾರೆ ಅಲ್ಲಿಯೋ ಅಥವಾ ಇದು ಬೇರೆದಕ್ಕೂ ಉಪಯೋಗ ಮಾಡ್ಕೋಬೋದು? ಇಲ್ಲ, ಪಾನ್ ಮಸಾಲದಕ್ಕೆ ಹೋಗೋದು ಮತ್ತು ಬೇಕರಿ ಐಟಮ್ ಹೋಗೋದು ಭಾಳ ಕಡಿಮೆ. ಈಗ ಉತ್ತರ ಭಾರತದಲ್ಲಿ ಹೋಗೋದು ಎಲ್ಲ ಸ್ವೀಟ್ ಮಾಡಲಿಕ್ಕೆ ಹೋಗ್ತದೆ, ಅದು ಬರ್ಫಿ ಅಂತ ಏನೋ ಮಾತಾಡ್ತಾರೆ. ಮತ್ತು ಅಡುಗೆಯಲ್ಲಿ ಉಪಯೋಗಿಸ್ತಾರೆ, ಅದು ವೈಟ್ ಇರೋದಕ್ಕೆ ಡ್ರೈ ಇರೋದಕ್ಕೆ ಭಾಳ ಕಾಲ ಇಡ್ಬೋದು ಅದನ್ನು, ಹಾಗೆ ಅಡುಗೆಯಲ್ಲಿ ಆಹಾರದಲ್ಲಿ ಉಪಯೋಗಿಸ್ತಾರೆ. ಈ ರೀತಿಯಾಗಿ ನಾವು ಅದನ್ನು ಸಂಗ್ರಹಿಸಿ ಇಡ್ಬೋದು ಅಂತ ಹೇಳಿದ್ರಲ್ಲ, ಎಷ್ಟು ದಿನ ಇಡ್ಬೋದು? ನಮ್ಮ ಇದರಲ್ಲಿ ನಾವು 6 ತಿಂಗಳ ಪ್ಯಾಕಿಂಗ್ ಆದಮೇಲೆ 6 ತಿಂಗಳ ಅಂತ ನಾವು ಹಾಕಿರ್ತೇವೆ, ಅಷ್ಟು ಡ್ರೈ ಆಗಿರ್ತದೆ. ಅಲ್ಲಿ 2-3 ಬಣ್ಣದ ಫ್ಲೇಕ್ಸ್ ಅನ್ನು ನೋಡಿದ್ವಿ, ಯಾವುದಕ್ಕೆ ಹೆಚ್ಚು ಬೇಡಿಕೆ? ಅದು ಬಣ್ಣ ಇಲ್ಲದೆ ಇದ್ದು ಅದೇ ವೈಟಿಗೆ ಹೆಚ್ಚು ಬೇಡಿಕೆ. ಬಣ್ಣ ಅಂದರೆ ಸ್ವಲ್ಪ ಈ ಬೇಕರಿಯವರು ಪಾನ್ ಮಸಾಲ ಅವ್ರು ಕೇಳ್ತಾರೆ ಅಂತ ಅಷ್ಟೇ ಮಾಡೋದು ಬಿಟ್ಟರೆ ಬೇಡಿಕೆ ಜಾಸ್ತಿ ಇರೋದು ನ್ಯಾಚುರಲ್ ವೈಟ್. ಅಂದರೆ ಎಷ್ಟು ಪ್ರಮಾಣದಲ್ಲಿ ವೈಟ್ ಅಂದರೆ ಬಿಳಿದೆ ಬಣ್ಣ ಹಾಕಲಾರದ್ದೆ ಎಷ್ಟು ಪ್ರಮಾಣದಲ್ಲಿ, ಮತ್ತು ಬಣ್ಣ ಹಾಕಿದ್ದೆ ಎಷ್ಟು ಪ್ರಮಾಣದಲ್ಲಿ? ಅದೇ ಒಂದು 80% ಬಣ್ಣ ಹಾಕ್ದೇನೆ ಹೋಗ್ತದೆ ಮಾರ್ಕೆಟಲ್ಲಿ, 20% ಎಷ್ಟು ಕೇಳ್ತಾರೆ ಅಷ್ಟೇ. ಹೌದಲ್ಲ. ಇದು ಪ್ಯಾಕಿಂಗ್ ಮಾಡಬೇಕಾದ್ರೆ 1 ಕೆಜಿದು 1/2 ಕೆಜಿದು ಅಥವಾ 100 ಗ್ರಾಮು ಹೆಂಗೆ ಹೆಂಗೆ ಮಾಡ್ತೀರಿ ಅದನ್ನು? ಕೆಜಿ ಪ್ಯಾಕೆಟಲ್ಲಿ ಅದೇ ವೈಟು ಇದೆಲ್ಲ, ಆಮೇಲೆ 100 ಗ್ರಾಮು ಮತ್ತು 80 ಗ್ರಾಮು. ಅದ್ರ ಬೇಡಿಕೆ ಹಿಂಗೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ, ಕೆಲವರು 100 ಗ್ರಾಮಲ್ಲಿ ಬೇಕು ಅಂತಾರೆ, ಕೆಲವರು 80 ಗ್ರಾಮಲ್ಲಿ ಬೇಕು ಅಂತಾರೆ, ಆ ಥರದಲ್ಲಿ ಪ್ಯಾಕಿಂಗ್ ಮಾಡೋದು. ಹಾಗಾಗಿ ನಿಮಗೆ ಇಲ್ಲಿಂದ ನಾವು ಲಕ್ನೋಕ್ಕೆ ಕಳಿಸಿದ್ದೀವಿ ಅಥವಾ ಬೇರೆ ಕಡೆನೇ ಕಳಿಸಿದ್ವಿ, ಹೇಗೆ ಕಳಿಸೋದು ಅಂದಿಲ್ಲ? ಇದು ಟ್ರಾನ್ಸ್ಪೋರ್ಟಲ್ಲಿ ನಾವು ಇಲ್ಲಿಂದ ಬುಕ್ ಮಾಡಿದ್ರೆ, ಈಗ ಲಕ್ನೋವಲ್ಲ ವಿಆರಲ್ಲಿ ಇಲ್ಲಿಂದನೇ ಬುಕ್ ಮಾಡಿದ್ರೆ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಬಾಗಿಲಿಂದನೇ ಹೋಗ್ತಾರೆ ಅವರು ಡೈರೆಕ್ಟ್, ಅಲ್ಲಿ ಪಾರ್ಟಿಗೆ ಡೆಲಿವರಿ ಕೊಡ್ತಾರೆ. ಅದು ಬಿಟ್ಟರೆ ಉಳಿದ 2-3 ಟ್ರಾನ್ಸ್ಪೋರ್ಟ್ಗಳಿದ್ದಾವೆ, ಅವ್ರಿಗೆ ಯಾವ್ದು ಕನ್ವೀನಿಯಂಟ್ ಆಗ್ತದೆ ಅಲ್ಲಿ ತಗೊಳ್ಳೋರಿಗೆ ಅವ್ರು ಹೇಳ್ತಾರೆ ಇಂಥ ಟ್ರಾನ್ಸ್ಪೋರ್ಟಿಗೆ ಕೊಡಿ ಅಂತೇಳಿ, ಆ ಟ್ರಾನ್ಸ್ಪೋರ್ಟಿಗೆ ಕೊಡ್ತೇವೆ. ಬೇಡಿಕೆಯನ್ನು ಅವ್ರು ಸಲ್ಲಿಸಿದ ಮೇಲೆ ನೀವು ಕಳಿಸೋದು ಅಥವಾ ಮಾಮೂಲಾಗಿ 15 ದಿನಕ್ಕೆ ಒಂದ್ಸಲ ಇವ್ರಿಗೆ ಕಳಿಸಲೇಬೇಕು ಅಂತ ಕಳಿಸೋದು ಹೇಗೆ? ಬೇಡಿಕೆ ಅವರು ಸಲ್ಲಿಸ್ತಾರೆ ಫೋನ್ ಮುಖಾಂತರ, ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಮಗೆ 3 ಟನ್ ಬೇಕು 4 ಟನ್ ಬೇಕು ಹಾಗೆ ಆ ಪ್ರಮಾಣದಲ್ಲಿ ತಗೊಳ್ತಾರೆ ಅವರು. ಈಗ ಉತ್ತರ ಭಾರತ ಕಡೆ ಅಲ್ಲಿ ಒಬ್ಬರು ಮಧ್ಯವರ್ತಿ ಕೊಡೋದು ಅಥವಾ ನೇರವಾಗಿ ಯಾರು ಉಪಯೋಗಿಸ್ತಾರೆ ಅವರಿಗೆ ಕೊಡೋದು ಹೇಗೆ? ಮಧ್ಯವರ್ತಿ ಅಂದರೆ ಅವರು ದೊಡ್ಡ ಸ್ಟಾಕ್ ಇಷ್ಟು ಅಂತ ಅನಿಸ್ತದೆ ನಮಗೆ, ನೇರವಾಗಿ ನಾವಿನ್ನು ಅದ್ರ ಬಗ್ಗೆ ನಾನು ನೋಡಲಿಲ್ಲ, ಅವರದ್ದು ಗೋಡನ್ನು ಇದು ಅಂತದ್ದು ನೋಡಿಲ್ಲ ನಾವು. ಅವರು ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಚಿಲ್ಲರೆ ಯಾರ್ಯಾರು ಎಷ್ಟು, ಹಾಂ ಅವರಿಗೆ ಯಾರದ್ದು ಅಂಗಡಿಯವರು 5 ಚೀಲ 10 ಚೀಲ ಹಿಂಗೆ ಸೇಲ್ ಮಾಡ್ಬೋದು. ಪ್ಯಾಕಿಂಗ್ ಮಟೀರಿಯಲ್ ಎಲ್ಲ ಎಲ್ಲಿ ತರ್ತೀರಿ? ಪ್ಯಾಕಿಂಗ್ ಮಟೀರಿಯಲ್ ಜಾಸ್ತಿ ನಾವು ಹುಬ್ಬಳ್ಳಿಯಲ್ಲಿ ಮಾಡಿಸ್ತೇವೆ. ಅದು ಗುಣಮಟ್ಟದ್ದು ಅಂತೇಳಿ ಸರ್ಟಿಫೈ ಆಗಿದ್ದು ಹಿಂಗೆಲ್ಲ ಸರ್ಟಿಫೈ ಆಗಿರಬೇಕು. ಅದರ ಥಿಕ್ನೆಸ್ಸು ಈಗ ಗೌರ್ಮೆಂಟ್ ರೂಲ್ಸಲ್ಲಿ ಏನಿದೆಯಾ ಪ್ಲಾಸ್ಟಿಕ್ ಅದೇ ಕ್ವಾಲಿಟಿಯಲ್ಲಿ ನಾವು ಮಾಡ್ತೇವೆ. ಇದು ಆಹಾರದ ಒಂದು ಭಾಗ, ಹಾಗಾಗಿ ಆಹಾರ ಇಲಾಖೆ ಪರ್ಮಿಷನ್ನು ಅವರು ನಿಗದಿಪಡಿಸುವಂತಹ ನಿಯಮವನ್ನೆಲ್ಲನೂ ಪಾಲಿಸೋದು ಎಲ್ಲರೂ ಪಾಲಿಸ್ತಾ ಇದ್ದೇವೆ. ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತೇವೆ ಪರ್ಮಿಷನ್ನು, ಮತ್ತೆ FSSAI ನಂಬರ್ ಅದು ಕೂಡ ಇದೆ ನಮ್ಮಲ್ಲಿ. ಆಹಾರ ಗುಣಮಟ್ಟ ನಂಬರ್ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಒಂದು ವರ್ಷದಲ್ಲಿ ನಿಮಗೆ ರಜಾ ದಿನಗಳೇ ಇಲ್ವಾ, ಅಂದರೆ ವೀಕ್ಲಿ ರಜಾ ಅಲ್ಲ ನಾ ಹೇಳೋದು, ಈಗ ನಮಗೆ ತೆಂಗಿನ ಸುಗ್ಗಿ ಇಲ್ಲ, ಕಾಯಿ ಸಿಗಲ್ಲ, ಈ ಸಂದರ್ಭದೊಳಗೆ ನಾವು ಫ್ಯಾಕ್ಟ್ರಿಯನ್ನು ಕ್ಲೋಸ್ ಮಾಡಬೇಕಾಗತ್ತೆ, ಹಂಗೇನು ಇರುತ್ತೆ ಬರ್ತದೆ ಅಂಥ ಸಂದರ್ಭಗಳು. ಆದರೆ ಈ ವರ್ಷ ಅಷ್ಟು ಸ್ವಲ್ಪ ಬಂದಿತ್ತು ಅದು, ಅಂದರೆ ಕಾಯಿ ಕೊರತೆಯಾಗಿ ಇಲ್ಲಿ ತನಕ ಬರಲಿಲ್ಲ ನಮ್ಮಲ್ಲಿ, ಲೋಕಲ್ ಕಾಯಿಗೆ ತೊಂದರೆಯೇ ಇರಲಿಲ್ಲ ತೆಂಗಿನಕಾಯಿಗೆ. ಈ ವರ್ಷ ಸ್ವಲ್ಪ ಇದಾಯಿತು, ಆದರೂ ಅದಕ್ಕೋಸ್ಕರ ಈಗ ಒಂದು ವಾರ ಬಂದಿಡುವಂಥ ಪರಿಸ್ಥಿತಿಯೆಲ್ಲ ಬರಲಿಲ್ಲ. ಒಂದು ಎರಡು ದಿವಸ ಹಿಂಗೆ ವೇಟ್ ಮಾಡ್ಬೋದು, ಆಮೇಲೆ ಮತ್ತೆ ಸ್ಟಾಕ್ ಆಗ್ತದೆ. ಒಂದು ವರ್ಷದಲ್ಲಿ ಎಷ್ಟು ಟನ್ ನೀವು ಉತ್ಪಾದನೆ ಮಾಡ್ತೀರಿ? ಒಂದು ವರ್ಷದಲ್ಲಿ ಸಾಮಾನ್ಯ ಒಂದು 500 ಟನ್ ಅಂತ ಆಗ್ಬೋದು. 500 ಟನ್ ಅಷ್ಟು ಮಾರಾಟ ಮಾಡ್ತೀರಿ ಅಲ್ವಾ? ಹಾಗಾಗಿ ನಿಮಗೆ ತೆಂಗಿನಕಾಯಿ ಕೊಂಡ್ಕೊಂಡು ಇಲ್ಲಿ ಲೇಬರಿಗೆ ಕೊಟ್ಕೊಂಡು ಮತ್ತೆ ಇಷ್ಟೆಲ್ಲನು ಬಂಡವಾಳ ಹಾಕಿ ಟ್ರಾನ್ಸ್ಪೋರ್ಟೇಷನ್ನು ಅದು ಇದು ಎಲ್ಲನೂ ಕೂಡ ಹೋಗ್ಲಾಡಿಸಿದ್ರೆ ನಾನು ಆಯ್ಕೆ ಮಾಡಿಕೊಂಡಿರ್ತ ಉದ್ಯಮ ಚೆನ್ನಾಗಿದೆ, ಖುಷಿ ಕೊಡ್ತಿದೆ ಅಂತ ಅನ್ಸುತ್ತ? ಖುಷಿ ಕೊಡ್ತಿದೆ ಅನಿಸ್ತಿದೆ, ಆದರೆ ನಾವು ಕಷ್ಟ ಬಿಟ್ಟದ್ದಕ್ಕೆ ಸರಿಯಾಗಿ ಕೆಲಸದ ಪ್ರತಿಫಲ ಇಲ್ಲ, ಅಂದರೆ ಲಾಭ ದೃಷ್ಟಿಯಿಂದ ವಿಚಾರ ಮಾಡಿದೆ, ಆದರೆ ಸಮಾಧಾನ ಉಂಟು. ಯಾಕೆಂದರೆ ನಮ್ಮೂರಲ್ಲಿ ನಾವೊಂದು ಇಂಥ ಉದ್ಯಮವನ್ನು ನಡೆಸ್ತಾ ಇದ್ದೇನೆ, ಇಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೇನೆ, ರೈತರಿಗೆ ಒಂದು ಅನುಕೂಲ ಆಗುವಂಥ ಒಂದು ಯೋಜನೆ ಇದೆ ಇದು ಅಂತ ಹೇಳಿ ಆ ಒಂದು ಸಮಾಧಾನ ಇದೆ. ಇಲ್ಲ ಅಲ್ಲ, ವ್ಯಾಪಾರಿ ದೃಷ್ಟಿಯಿಂದ ನಿರೀಕ್ಷಿತ ಲಾಭ ಇಲ್ಲದೇ ಇದ್ದರೂ ನಾವು ಬಿಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲಕ್ಕೆ ಭಾಳ ಸಲ ಬರೋದಿಲ್ಲ. ಯಾಕೆ ಹಂಗಾಗುತ್ತೆ? ಅದು ದರಗಳಲ್ಲಿ ಆಗುವ ವ್ಯತ್ಯಾಸ. ನಾವು ಸ್ಟಾಕ್ ಇದ್ದಾಗ ದರ ಒಂದೇ ಸರಿ ಕಡಿಮೆ ಆದರೆ ಅವಾಗ ನಮಗೆ ಲಾಸ್ ಆಗ್ತದೆ. ನೀವು ತೆಂಗಿನಕಾಯಿ ತಗೋಬೇಕಂದ್ರೆ ಇವತ್ತಿನ ರೇಟ್ ಇದೆ ಎಷ್ಟಿದೆ ಅದ್ರ ಮೇಲೆ ತಗೊಳ್ಳೋದಾ? ಹೌದು, ಇವತ್ತಿನ ರೇಟ್ ಎಷ್ಟಿದೆ ಅದರ ಮೇಲೆ ತಗೊಳ್ಳೋದು. ಮತ್ತು ಅಲ್ಲಿ ನಮಗೆ ಸೇಲ್ ಮಾಡುವಲ್ಲಿ ಯಾವ ರೇಟಲ್ಲಿ ಕೇಳ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿ ತಗೋಬೇಕು. ಇಲ್ಲಿ ನಿಮಗೆ ರೇಟು ಜಾಸ್ತಿ ಹಾಕಿ ತೆಂಗಿನಕಾಯಿ ತೊಗೊಂಡ್ರಿ ಅಂತೇಳಿದಾಗ ನೀವು ಮಾಡಿದಂಥ ಉತ್ಪನ್ನಕ್ಕೆ ಹೆಚ್ಚಿನ ಬೆಲೆ ಕಟ್ಟಿ ಕಳಿಸೋದು ಹಂಗೆ ಮಾಡೋಕ್ಕಾಗಲ್ಲ? ಇಲ್ಲ, ಹಂಗೆ ಮಾಡೋಕ್ಕಾಗೋದಿಲ್ಲ. ಅದು ನಮ್ಮದು ಒಂದೇ ಇದಲ್ಲ, ಸಾಕಷ್ಟು ಫ್ಯಾಕ್ಟ್ರಿಗಳಿದ್ದಾವೆ ದೇಶದಾದ್ಯಂತ ಇದೆ. ಇದರಿಂದನೇ ಪೌಡರ್ ತಯಾರು ಮಾಡುವಂಥದ್ದು ಅವೆಲ್ಲ ಮಾರ್ಕೆಟನ್ನು ನಿಗದಿಪಡಿಸೋದು. ಅಲ್ಲಿ ಉತ್ತರ ಭಾರತನೇ ಮೇನ್ ಮಾರ್ಕೆಟ್ ಆದದ್ರಿಂದ 1 ರೂಪಾಯಿ ಮೈನಸ್ ಆಯಿತು ಅಂದರೆ ಅವ್ರಿಗೆ ಮೊದಲು ಗೊತ್ತಾಗ್ತದೆ ನಮಗಿಂತ. ಅಷ್ಟು ನಮಗೆ ಇಷ್ಟು ಬೀಳ್ತದೆ, ಇಷ್ಟು ಕೊಡಲೇಬೇಕು ಅಂತ ಹೇಳಿ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಡ್ರೈಯರ್ ಐತಲ್ಲ, ನೀವು ಸೌದೆಯನ್ನು ಉಪಯೋಗ ಮಾಡಿಕೊಂಡು ಡ್ರೈಯರ್? ಹೌದು, ಸೌದೆ ಉಪಯೋಗಿಸಿ. ಮತ್ತೆ ಈ ಕೈಗಾರಿಕೆಯಲ್ಲಿ ಉಪ ಉತ್ಪನ್ನಗಳು ಕೂಡ ಬರ್ತಾವೆ, ಆ ಚಿಪ್ಪು ಆಗಿರ್ಬಹುದು, ಸಿಪ್ಪೆ ಆಗಿರ್ಬಹುದು, ಅಥವಾ ಕೊಬ್ಬರಿಯನ್ನ ಮೇಲಿನ ಸಿಪ್ಪೆಯನ್ನು ತೆಗಿತೀರಿ ಅದು ಆಗಿರ್ಬೋದು, ಅವು ಎಲ್ಲನೂ ಏನ್ ಮಾಡೋದು? ಅದನ್ನು ಮೇಲಿನ ಸಿಪ್ಪೆ ತೆಗೆದದ್ದು ನಾವು ಚಿಪ್ಸ್ ಅಂತ ಹೇಳೋದಕ್ಕೆ. ಅದನ್ನ ಒಣಸ್ಲಿಕ್ಕೆ ಮಳೆಗಾಲದಲ್ಲೆಲ್ಲ ಸೆಪರೇಟ್ ಡ್ರೈಯರ್ ಇದೆ, ಅದನ್ನ ಸ್ಟಾಕ್ ಮಾಡ್ತೇವೆ. ಅದು ಆಯಿಲಿಗೆ ಹೋಗ್ತದೆ, ಕೊಬ್ಬರಿ ಎಣ್ಣೆ ತೆಗಿತಾರೆ. ಅದರಿಂದ ಜಾಸ್ತಿ ಮಿಲ್ ಇರೋದು ಕೇರಳದಲ್ಲಿ, ಅಲ್ಲಿಗೆ ಒಯ್ತಾರೆ. ಅಲ್ಲಿ ಒಬ್ರು ನಮ್ಮ ಮೊದಲಿಂದ ನಮ್ಮ ಕಸ್ಟಮರ್ ಇದ್ದಾರೆ. ಎಷ್ಟು ಕಳಿಸ್ತೀರಿ ನಮಗೆ? ಸ್ಟಾಕ್ ಮಾಡಿ ಕಳಿಸೋದು? ಸ್ಟಾಕ್ ಮಾಡಿ ಕಳಿಸೋದು, ಒಂದ್ಸಲ 3 ಟನ್ 4 ಟನ್. ಈ ತೆಂಗಿನ ಚಿಪ್ಪು ಅದು ಜಾಸ್ತಿ ಚಾರ್ಕೋಲ್ ಅಂತ ಮಾಡ್ತಾರೆ, ಆ ಯೂನಿಟ್ಗಳಿರೋದು ತಿಪ್ಟೂರು ಸೈಡ್, ಅವ್ರ ಅಲ್ಲಿ ಬೇಡಿಕೆ ಇದೆ. ಮತ್ತೆ ಈ ತೆಂಗಿನ ನೀರು ಇದೆಯಲ್ಲ, ಎಲ್ಲ ತಗದ ಮೇಲೆ ನೀರು ಹಂಗೆ ಹರಿದು ಹೋಗ್ತಾ ಇತ್ತು, ನಾವು ನೋಡ್ತಾ ಇದ್ವಿ. ಅದ್ರ ಉಪಯೋಗ ಇನ್ನೂ ತಗೋಬಹುದು ಅಂತೇಳಿ ಅನ್ಸುತ್ತೆ? ಹಾಂ, ತಗೋಬಹುದು ಅನ್ಸುತ್ತೆ. ಆದರೆ ಅದಕ್ಕೆ ಕೆಲವಷ್ಟು ಇಲ್ಲಿ ನಮ್ಮಲ್ಲಿ ಇದ್ದ ಯೂನಿಟಿಗೆ ಜಾಗದ ಅಡಚಣೆ ಇದೆ, ಮತ್ತೆ ಅದನ್ನ ಸ್ಟೋರ್ ಮಾಡಬೇಕು, ಅದು ಹಾಳಾಗಿದ್ದಂಗೆ ಪ್ರಿಸರ್ವ್ ಮಾಡಬೇಕು. ಮತ್ತೆ ಇಷ್ಟೆಲ್ಲ ಮಾಡಿರಿ, ದಿನಾನು 1000 ಕಾಯಿ ನೀರು ಸುಮ್ಮನೆ ಹರಿದು ಹೋಗೋದಕ್ಕಿಂತ ಅದನ್ನೇ ಸ್ಟಾಕ್ ಮಾಡಿ ಅದರ ಖರ್ಚು ವೆಚ್ಚ ಪ್ರಾರಂಭದೊಳಗೆ ಅದಕ್ಕಷ್ಟೇ ಆಗದಲ್ಲಿ ಏನು ಸಮಸ್ಯೆ ಇಲ್ಲ, ಬರ್ತಾ ನೋಡೋಣ ಅದನ್ನ ಅಂತೇಳಿ ಅನ್ನೋಂಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ? ಸಾಧ್ಯತೆ ಇದೆ, ಆದರೆ ಅದನ್ನು ಪ್ರಿಸರ್ವ್ ಮಾಡಿ ಅಷ್ಟು ಬಂಡವಾಳ ಹಾಕಿ ಮಾಡಲಿಕ್ಕೆ ದಿವಸ ಏನೋ ಅಂತ ಬರೋದಿಲ್ಲ. ಹಾಂ, ಲಾಭದಾಯಕ ಅನ್ಸೋದಿಲ್ಲ ಅನ್ಸೋದಿಲ್ಲ. ಒಂದು 200 ಲೀಟರ್ ನೀರು ಬರ್ಬೋದು ಮಿನಿಮಮ್, 1 ಕಾಯಲ್ಲಿ 100 ml ಅಷ್ಟು ನೀರು ಇರ್ತದೆ. ಹಾಗಾಗಿ ಅದು ದೊಡ್ಡ ಪ್ರಮಾಣದಲ್ಲಿ ಬಂದರೆ ಸಿಕ್ಕಿದ್ರೆ ಅದಕ್ಕೆ ಒಂದು ಲಾಭ ಆಗ್ತದೆ. ಮತ್ತೆ ಅದನ್ನು ನಮ್ಮ ಬೆಳೆಗಳಿಗೆ ಪ್ರಚೋದಕವಾಗಿ ಕೂಡ ಬಳಸ್ತಾರೆ, ಸಿಂಪರಣೆ ಮಾಡ್ತಾರೆ. ಅದರಿಂದ ಕಾಯಿ ಒಂದು ಸ್ವಲ್ಪ ಹುಲ್ಸಾಗಿ ಬೆಳೆಯುತ್ತೆ, ಕಾಳು ಹುಲ್ಸಾಗಿ ಕಟ್ಟುತ್ತೆ, ಮತ್ತು ಬೆಳೆಗಳನ್ನು ನೋಡಲಿಕ್ಕೆ ಚೆನ್ನಾಗಿ ಬರ್ತವೆ. ಪ್ರತಿ ಒಂದು ಸ್ವಲ್ಪ ಗಂಜಲ ಅದಕ್ಕೆ ಸೇರಿಸಿ, ನೀರು ಸೇರಿಸಿ, ಈ ತೆಂಗಿನ ನೀರನ್ನು ಸೇರಿಸಿ ಹಿಂಗೆಲ್ಲ ಸಿಂಪಡಣೆ ಮಾಡೋದು ಕೂಡ ಬಹಳ ಅನುಕೂಲ. ಇನ್ನೂ ರೈತರಿಗೆ ಆ ತಂತ್ರಜ್ಞಾನ ಪರಿಚಯ ಆಗಿಲ್ಲ. ಹಾಂ, ಪರಿಚಯ ಇದೆ. ಬರ್ತಾರ ನಿಮ್ಮಲ್ಲಿ ಈ ತೆಂಗಿನ ನೀರು ಕೊಡ್ರಿ ಅಂತ? ಹಾಂ, ಕೆಲವರು ತಗೋತಾರೆ. ಈಗ ಗೋಬರ್ ಗ್ಯಾಸ್ ಯೂನಿಟ್ಗಳಲ್ಲಿ ಇದನ್ನು ಸ್ಲರಿ ಜೊತೆಗೆ ಉಪಯೋಗಿಸಿದಾಗ ಗ್ಯಾಸ್ ಜಾಸ್ತಿ ಉತ್ಪನ್ನ ಆಗ್ತದೆ. ಇದು ಹುಳಿ ಅಂಶ ಇರೋದ್ರಿಂದ ತೆಂಗಿನ ನೀರು ಜಾಸ್ತಿ ಗ್ಯಾಸ್ ಸಿಗ್ತದೆ. ಅದು ಸ್ಲರಿ ಜೊತೆಗೆ ಇದಾಗ್ತದೆ, ಮಿಕ್ಸ್ ಆಗಿ ಹೋಗಿರ್ತದೆ. ನೀವು ಮಾರ್ತಿರೋ ಅಥವಾ ಫ್ರೀ ಆಗಿ ಕೊಡ್ತೀರಾ? ಇಲ್ಲ, ಮಾರೋದಿಲ್ಲ. ಅವ್ರು ಹೀಗೆ ಬಂದಾಗ ತಗೊಳ್ಬೋದು ಅಷ್ಟೇ, ಫ್ರೀ ಆಗಿ. ಅಂದರೆ ಅದಕ್ಕೂ ಕೂಡ ಬೆಲೆ ಇದೆ. ಎಷ್ಟೋ ಸರಿ ದೇವಸ್ಥಾನ ಮುಂದೆ ಹೋಗಿ ಕುಂತ್ಕೊಂಡು ನಮಗೊಂದು 2 ಲೀಟರ್ ಬೇಕು ನೀರು, ತೆಂಗಿನ ನೀರು ಅಂತೇಳಿ ತಗೊಳ್ತಿರ್ತಾರೆ. ಹೌದು, ತಗೊಳ್ತಾರೆ. ಈಗ ನನಗೆ ಅಷ್ಟೊಂದು ಲಾಭ ಆಗಲ್ಲ ಅಂತ ಹೇಳಿದ್ರಲ್ಲ, ಇದನ್ನು ಲಾಭದಾಯಕವಾಗಿ ಮಾಡಬೇಕು ಆಗಿತ್ತು ಅಂದರೆ ನಾವು ಬಳಸ್ತಕ್ಕಂಥ ತಂತ್ರಜ್ಞಾನ ಏನರೂ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಹಂಗೆ ಅನಿಸುತ್ತೆ? ಅನಿಸುತ್ತೆ. ಆದರೆ ಈಗ ಜಾಸ್ತಿ ನಾವು ಪ್ರೊಡಕ್ಷನ್ ಮಾಡ್ತಾ ಹೋದಂಗೆ ಖರ್ಚು ಕಡಿಮೆ ಆಗ್ತದೆ, ಲಾಭ ಆಗ್ತದೆ. ಈಗಿನ ಕಾಲದಲ್ಲಿ ಲೇಬರ್ ಜಾಸ್ತಿ, ಪೇಮೆಂಟೇ ಜಾಸ್ತಿ ಇದೆ, ಖರ್ಚುಗಳು ಜಾಸ್ತಿ ಇದೆ. ಮತ್ತು ಅದರಲ್ಲೂ ವಿಶೇಷವಾದ ಬದಲಾವಣೆ ಅಂದರೆ ಏನಿಲ್ಲ. ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಲಾಭ ಮಾಡಬೇಕು. ಈ ಸುಲಿದು ಚಿಪ್ ತೆಗೆದು ಹಾಕೋದು ಇದಕ್ಕೆ ಮಷಿನ್ ಅಂತ ಇಲ್ಲ ಅಲ್ಲ? ಇಲ್ಲ, ಮಷಿನ್ ಇದೇನಿಲ್ಲ. ನಿಮ್ಗೆ ಗೊತ್ತಿದ್ದಂಗಿಲ್ಲ. ಅಂದರೆ ಒಬ್ಬ ಮನುಷ್ಯ ಬೇಕೇ ಬೇಕು. ಒಂದು ಮಷಿನ್ ಇದೆ ಅಂತಾದರೆ ತೆಂಗಿನ ಚಿಪ್ಪಿ ಬಿಡಿಸ್ಲಿಕ್ಕೆ ಒಬ್ಬ ಮನುಷ್ಯ ಬೇಕು. ಅದಕ್ಕೆ ಇನ್ನೂ ತನಕ ಹಿಂಗೆ ಅದನ್ನು ತಗೊಂಡು ಬುಟ್ಟಿಯಲ್ಲಿ ಸುರುವುದು, ಅದು ಚಿಪ್ ಬಿಟ್ಟು ಹೋಗೋದು, ಆ ಥರ ಇದಿಲ್ಲಿ ಬಂದಿಲ್ಲ ಇನ್ನು. ಮತ್ತು ಟ್ಯಾಕ್ಸು, GST ಅಂತವೆಲ್ಲ ನೀವು ಕಟ್ಟಬೇಕಾಗುತ್ತೆ. ಕಟ್ಟಲೇಬೇಕು. GST 5% ಇದೆ. ಅದು GST ಕಟ್ಟೋದ್ರೆ ನಿಮ್ಗೇನು ತೊಂದರೆ ಇಲ್ಲ? ಮುಂಚೆ ಟ್ಯಾಕ್ಸ್ ಬೇರೆ ರೀತಿಯಿಂದ ಕಟ್ತಿದ್ರಿ, ಆ ನಂತರ GST ಬಂತು. ಮೊದಲೇ 2% ಇತ್ತು, ಈಗ 5% ಆಗಿದೆ. ಅಲ್ಲಿ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಯ್ತಾ? ಹಾಂ, ಸ್ವಲ್ಪ ತೊಂದರೆ ಆಗ್ತದೆ ಇದು ಟ್ಯಾಕ್ಸಲ್ಲಿ. ಇರಲಿ, ನಿಮ್ಮ ಮನೆಯಲ್ಲಿ ಇದಕ್ಕೆಲ್ಲ ಯಾರು ಸಹಕಾರ ಸಹಾಯ ಮಾಡ್ತಿದ್ದಾರೆ? ನಮ್ಮ ಮನೆಯಲ್ಲಿ ಮತ್ತೆ ನಮಗೆ ಅಣ್ಣ ತಮ್ಮ ಬೇರೆ ಯಾರು ಇಲ್ಲ. ಮಕ್ಕಳು ಮನೆ? ಹ್ಞೂ, ಮಕ್ಕಳು ಒಲ್ಲ ಓದ್ತಾ ಇದ್ದಾರೆ. ಮನೆಯವರು? ಮನೆಯವರು ಮನೆಯೇ ಕೆಲಸ. ಅವ್ರೇನು ಸಹಾಯ ಮಾಡ್ಬೋದು? ಬಂದು ಆ ಕಡೆ ಈ ಕಡೆ ಅಡ್ಡಾಡ್ಬೋದು, ಕೆಲಸಗಾರರನ್ನ ನೋಡ್ಕೋಬಹುದು ಅಷ್ಟೇ. ಒಟ್ಟ ಈ ರೀತಿ ಒಂದು ಕೈಗಾರಿಕೆ ಇಲ್ಲಿ ಹಾಕಿರೋದ್ರಿಂದ ರೈತರ ಒಂದು ಅಭಿಪ್ರಾಯ ಏನಿದೆ ಇಲ್ಲಿ ಸುತ್ತಮುತ್ತ? ಭಾಳ ಜನ ಹೇಳ್ತಾರೆ ನಮಗೆ ಅನುಕೂಲ ಆಗದೆ ಒಳ್ಳೆ ಯೋಗ್ಯ ಬೆಲೆ ಸಿಗ್ತದೆ. ಎಷ್ಟೋ ಸರಿ ಇಂಥ ಯೂನಿಟ್ಗಳು ಇಲ್ಲದೇ ಇದ್ರೆ ನಾವು ಎಲ್ಲಿ ಕೊಡಬೇಕು, ಎಲ್ಲಿ ಮಾರಾಟ ಮಾಡಬೇಕು ಒಂದು ಸಮಸ್ಯೆ ಇತ್ತು. ಈಗ ಸದ್ಯಕ್ಕೆ ಅಂತೂ ಆ ಸಮಸ್ಯೆ ಇಲ್ಲ. ಎಷ್ಟೋ ಸಾರಿ 1 ರೂಪಾಯಿ 2 ರೂಪಾಯಿ ರೇಟ್ ಅಂದರೆ ಬಂದದಿತ್ತು ಮೊದಲು ತೆಂಗಿನಕಾಯಿ. ಆದರೆ ಯಾರು ಬೇಡ ಆಳುವ ಪರಿಸ್ಥಿತಿನೂ ಇತ್ತು. ಈಗ ಅಂತ ಇದೇನಿಲ್ಲ. ಈಗ ನಾವು ಪ್ರೊಡಕ್ಷನ್ ಇದ್ದರಿಂದ ನಮಗೆ ತೆಂಗಿನಕಾಯಿನೇ ಸೇಲ್ ಮಾಡುವಂಥ ಅಗತ್ಯ ಇಲ್ಲ. ನಾವು ಪ್ರೊಡಕ್ಷನ್ ಮಾಡಿ ಅದನ್ನು ರೇಟ್ ಬರಲಿಕ್ಕೆ ಒಂದು 2 ತಿಂಗಳ ಹಿಂಗೆ ವೇಟ್ ಮಾಡ್ಬೋದು. ನಮ್ಮ ಹತ್ರ ಕೆಪಾಸಿಟಿ ಇದ್ದಾಗ ಪ್ರೊಡಕ್ಷನ್ ಮಾಡಿ ಇಡ್ಬೋದು. ಈ ತೆಂಗಿನಕಾಯಿ ಸಂಗ್ರಹಿಸ್ಕೊಂಡ್ ಮೇಲೆ ಎಷ್ಟು ದಿನ ನೀವು ಸಂಗ್ರಹಿಸ್ಬೋದು ಅದನ್ನೆಲ್ಲ? ನಾವು 1 ತಿಂಗಳ ತನಕ ನಾವು ಇಡ್ತೇವೆ ಅದನ್ನು ಗೋಡನ್ನಲ್ಲಿ. ಗೋಡನ್ನಲ್ಲಿ ಜಾಸ್ತಿ ಇದ್ದಾಗ ಅದು ಪ್ರೊಡಕ್ಷನ್ನಿಗೆ ಅನುಕೂಲ ಆಗ್ತದೆ, ಸ್ವಲ್ಪ ಡ್ರೈ ಆಗಿ. ಈಗ ಒಬ್ಬ ಉದಾಹರಣೆ, ಒಬ್ಬ 1,050 ಬಿಡಿಸ್ತಾನೆ ಅಂದರೆ ಒಳ್ಳೆ ಡ್ರೈ ಇದ್ದಿದ್ದಾದರೆ ಅವನು 1.5 ಸಾವಿರ ಮಾಡ್ತಾನೆ. ಹಿಂಗೆ ಹಂಗಾಗಿ ಕೆಲಸ ಫಾಸ್ಟ್ ಆಗುತ್ತೆ, ಫಾಸ್ಟ್ ಆಗ್ತದೆ ಕೆಲಸ. ಒಟ್ಟಾರೆ ಏನು ಹೇಳ್ತೀರಿ ಮಹಾಬಲೇಶ್ವರ ಹೆಗಡೆ ಅವರು? ಒಟ್ಟಾರೆ ಈ ಉದ್ಯಮದಲ್ಲಿ ನಮಗೊಂದು ಸಮಾಧಾನ ಇದೆ. ರೈತರಿಗೊಂದು ಅನುಕೂಲ ಆಯಿತು, ಒಂದಿಷ್ಟು ಜನ ಕೆಲಸ ಕೊಟ್ಟಿದ್ದೇವೆ. ನಾವಂತೂ ಪೂರ್ಣ ಪ್ರಮಾಣದಲ್ಲಿ ಅದರಲ್ಲಿ ತೊಡಗಿಸಿಕೊಂಡು. ಹಾಗಾಗಿ ರೈತರ ಒಂದು ಸಹಕಾರ ಕೂಡ ನಿಮಗೆ ಸಿಗ್ತಾ ಇದೆ. ನೀವು ಅವ್ರಿಗೊಂದು ರೀತಿಯಿಂದ ಸಹಾಯ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲನೂ ತೆಂಗು ಆಧಾರಿತ ಕೈಗಾರಿಕೆಯಲ್ಲಿ ಇರುವಂತಹ ಕಷ್ಟ ಸುಖ ಅದರ ಅನುಭವವನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೆಂಗು ಆಧಾರಿತ ಕೈಗಾರಿಕೆಯ ಅನುಭವಗಳ ಕುರಿತು ಹೊನ್ನಾವರದ ಮಹಾಬಲೇಶ್ವರ ಈಶ್ವರ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಈಗ ರೈತರಿಗೆ ಸಲಹೆ. ಈರುಳ್ಳಿ ಬೆಳೆಯ ಬಾಧೆಯ ಸಮಗ್ರ ನಿರ್ವಹಣೆ. ವಿಶ್ವವಿಖ್ಯಾತವಾದ ಕುಮಟಾ ಸಿಹಿ ಈರುಳ್ಳಿಯು ಅನೇಕ ವರ್ಷಗಳಿಂದ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ಕಡಲ ತೀರದ ಮರಳು ಬಯಲಿನಲ್ಲಿ ಭತ್ತದ ಕಟಾವಿನ ನಂತರ ಡಿಸೆಂಬರ್ದಿಂದ ಏಪ್ರಿಲ್ ತಿಂಗಳವರೆಗೆ ಬೆಳೆಯುವ ಬೇಸಿಗೆಯ ಬೆಳೆಯಾಗಿರುತ್ತದೆ. ಈ ಬೆಳೆಯನ್ನು ಸುಮಾರು 600 ಎಕರೆ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಪ್ರತಿ ಹೆಕ್ಟೇರಿಗೆ ಸರಾಸರಿ 20 ಟನ್ ಇಳುವರಿಯನ್ನ ರೈತರು ಪಡೆಯುತ್ತಿದ್ದಾರೆ. ಕರಾವಳಿ ಭಾಗದಲ್ಲಿ ರೈತರು ತಾತ್ಕಾಲಿಕ ಕೃಷಿ ಹೊಂಡಗಳನ್ನು ನಿರ್ಮಿಸಿ ಪ್ರತಿನಿತ್ಯ ಮಧ್ಯರಾತ್ರಿಯಿಂದ ಮುಂಜಾವಿನ ತನಕ ಮಡಿಗಳಿಗೆ ನೀರುಣಿಸಿ ಅತಿ ಶ್ರಮವಹಿಸಿ ಬೆಳೆಯುವುದು ಈ ಭಾಗಕ್ಕೆ ಮಾತ್ರ ಸೀಮಿತವಾದ ಬೇಸಾಯ ಪದ್ಧತಿಯಾಗಿರುತ್ತದೆ.

ಸೀಮೆ ದಾಟಿ ನಿಜ ತಿಳಿವ ಮೀಟಿ ಸವಿಸುದಯ ನೀಡೆ ಪ್ರೇಮ ಪ್ರೇಮ ನೆಲ ಮುಗಿಲಿನಾಂಗ ಜೋಡಿ ಅಕ್ಕಿಯಾಂಗ ಗಂಡು ಹೆಣ್ಣು ಮಿಲನ್ನ ದೇಖ ಆತ್ಮ ಚರಣ ನಮ್ಮ ಪ್ರೇಮ ಪ್ರೇಮ ಎತ್ತರದ ಕನಸ ಮುಕ್ತತೆಯ ಚಿತ್ತ ಪಡೆದು ಇಂದ್ರ ಚಾಪ ಹೊತ್ತ ಸಮರಸದ ಗತ್ತ ನಿಜ ನಿಷ್ಠೆ ಎತ್ತ ನಡೆದು ಸಿಹಿ ಸಮಯ ಕಂಡು ಸಂಗ ಸರಿಯನ್ನುಂದು ಅನುರಕ್ತವಾಯಿತು ಪ್ರೇಮ ಪ್ರೇಮ ಅನುರಕ್ತವಾಯಿತು ಪ್ರೇಮ. ಟಾಪ್ 20 ಕಾರ್ಯಕ್ರಮದಲ್ಲಿ ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನದ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಬಹಳಷ್ಟು ಸಂದೇಶಗಳು ಬಂದಿದೆ, ಯಾರೆಲ್ಲ ಸಂದೇಶ ಕಳಿಸಿದರೆ ಅಂತ ನೋಡೋಕ್ಕೂ ಮುಂಚೆ ಈ ಒಂದು ಹಾಡು. ಈ ಹಾಡಲ್ಲಿ ಪಾಪ ಆ ಹೆಣ್ಣಿಗೆ ಏನೆಲ್ಲ ಆಸೆ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಪಡುವಂತಹ ಆಸೆನೇ ಚಿಕ್ಕ ಪುಟ್ಟ ಆಸೆಗಳಾಗಿ ಇರುತ್ತೆ. ಚೆನ್ನಾಗಿ ಬಾಳ್ಬೇಕು, ನಾವೆಲ್ಲರ ತರ ಒಳ್ಳೆ ಮಟ್ಟದಲ್ಲಿ ನಾವು ಇರಬೇಕು ಅಂತ. ಅದಕ್ಕೆ ಗಂಡ ಸಮಾಧಾನ ಮಾಡ್ತಾ ಇದ್ದಾನೆ, ಯಾವ ಹಾಡು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗಾಗ್ಲೇ ಗೊತ್ತಿರತ್ತೆ. ಹೌದು, ಬನ್ನಿ ಹಾಡನ್ನ ಕೇಳ್ಕೊಂಡು ಬರೋಣ, ನಂತರ ಯಾವ ಚಿತ್ರದ್ದು ಅಂತ ಹೇಳ್ತೀನಿ. ಆಸೆಗಳು ನೂರೆಂಟು, ನಮ್ಮಿಷ್ಟ ಬಂದ ಹಾಗೆ ಬಾಳೋಕ್ಕೂ ಮಿತಿಯುಂಟು. ನಿನ್ ಹಾಗೆ ನನ್ಗೂನು ಆಸೆಗಳು ನೂರೆಂಟು, ನಮ್ಮಿಷ್ಟ ಬಂದ ಹಾಗೆ ಬಾಳೋಕ್ಕೂ ಮಿತಿಯುಂಟು. ಏನಾದ್ರೂ ನಗ್ತಾ ನಗ್ತಾ ನಲಿವನ್ನೇ ಕಾಣ್ತಾ ಕಾಣ್ತಾ, ಏನಾದ್ರೂ ನಗ್ತಾ ನಗ್ತಾ ನಲಿವನ್ನೇ ಕಾಣ್ತಾ ಕಾಣ್ತಾ ಇರುವಾಗ ಹೊಂದಿಕೊಂಡು ನಾವು ಮುಂದೆ ಸಾಗೋಣ. ಎಲ್ಲರಂತೆ ನಾವು ಕೂಡ ಬದುಕಬೇಡವೇ, ಬೇಡ ಅಂದ್ರೆ ಯಾರು ಎಷ್ಟು ಸಾರಿ ಹೇಳಿದ್ರೂ ಗೊತ್ತಾಗ್ಲಿಲ್ಲವೇ. ಇಲ್ಲ ಅಂದ್ರೆ ಯಾರು ನಮ್ಮ ಪಂಚೇಳಲ್ಲ, ನಮ್ಮ ಸದ್ದಲ್ಲಿ ಇಲ್ಲ, ನಮ್ಮ ಪಂಚೇಳಲ್ಲ, ನಮ್ಮ ಸದ್ದಲ್ಲಿ ಇಲ್ಲ. ಹೀಗಾದ್ರೆ ನಾವು ಹೇಗೆ ಕೂಡಿ ಸುಖವ ಕಾಣುವುದು. ಹ್ಮ್ ನಾನು ಇಲ್ಲ ಇಲ್ಲ ಬಂಗ್ಲೆ ಕೇಳಿದ್ನಿ ನಾನು ಖಂಡಿತ ಇಲ್ಲ ನೆಕ್ಲೆಸ್ ಕೇಳಿದ್ನಿ ನಾನು ಇಲ್ಲ ಇಲ್ಲ ಹಾಗಾದ್ರೆ ಹೆಚ್ಚಿಗೆ ಅನ್ಕೋತೇನು ನಾನು ನಿಮ್ಮನ್ ಕೇಳಿದ್ದು ಹಾಗಲ್ಲ ಬೆಟ್ಟದಷ್ಟು ಆಸೆ ಮಾಡಿ ಕೊರಗಬೇಡವೇ ಸಾತ್ರಿ ನಿಮ್ಮದು ಏನೇನು ಕನಸ ಕಂಡು ಸೊರಗಬೇಡವೇ ಬುದ್ಧಿವಾದ ಸಾಕು ನಿಂತಿಕೆ ಸರಿಯಲ್ಲ ನಿಮ್ಮ ರೀತಿ ಪರವಲ್ಲ ನನ್ನ ಹಾಟಿ ತಿಳಿಯಲ್ಲ ನಿಮ್ಮಾದ ನೆಲೆಯಲ್ಲ ಯಾವತ್ತೂ ಏಳು ಬೀಳು ಮೀರಿ ನಲಿದು ಬಾಳೋಣ ಯಾವತ್ತೂ ಏಳು ಬೀಳು ಮೀರಿ ನಲಿದು ಬಾಳೋಣ. ಎಷ್ಟು ಬುದ್ಧಿವಂತ ಗಂಡ ಅನ್ಸುತ್ತೆ, ಅಷ್ಟು ರೀತಿ ಅಷ್ಟು ಚೆನ್ನಾಗಿ ಸಮಾಧಾನ ಮಾಡ್ತಾ ಇದ್ದ ಹೆಂಡತಿಗೆ. ಏನೇ ಬರಲಿ, ಪ್ರೀತಿ ಇರಲಿ, ಚಿತ್ರದ ಗೀತೆ ಇದಾಗಿತ್ತು ದೊಡ್ಡರಂಗೇಗೌಡ ಅವರ, ಸಾಹಿತ್ಯಕ್ಕೆ ಅಶ್ವಥ್ ವೈದ್ಯ ಅವರ ಸಂಗೀತ ಇತ್ತು, ಹಾಡಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಅಶ್ವಥ್ ವೈದ್ಯ ಅವರ ಬಗ್ಗೆ ಮಾತಾಡ್ತಾ ಇದೀವಿ. ಈ ಹಾಡಿಲ್ಲದೆ ಇದ್ರೆ ಈ ಕಾರ್ಯಕ್ರಮ ಪೂರ್ಣ ಆಗೋಲ್ಲ ಅಂತ ನನ್ನ ಅನಿಸಿಕೆ. ಏನೂ ಅಬ್ಬರದ ಸಂಗೀತವಿಲ್ಲದ ಬಹಳ ಇಂಪಾದ, ಕಿವಿಗೆ ಕೇಳ್ತಾ ಇದ್ರೆ ಹಾಗೇ ಮನಸ್ಸಿಗೆ ಒಂದು ರೀತಿ ಶಾಂತಿ ಸಿಗುವಂತಹ ಒಂದು ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ. ಅಶ್ವಥ್ ವೈದಿ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆ ಕೇಳಿ ಟಾಪ್ 20 ಕಾರ್ಯಕ್ರಮದಲ್ಲಿ. Thank you. ಸುಖದ